ವಡ. ಕಾರ್ಯಕ್ರಮ ಕೃಷಿ ರಂಗ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಚಂದುಕಾಕಾ ಸರಾಫ್ ಜುವೆಲ್ಸ್ ಯುಗಾದಿಯ ಪ್ರಯುಕ್ತ ಪ್ರಸ್ತುತಪಡಿಸುತ್ತಿದೆ March 15 ಅನ್ಬೀಟಬಲ್ ಡೈಮಂಡ್ ಆಫರ್. ಡೈಮಂಡ್ ನೆಕ್ಲೆಸ್ ಮತ್ತು ಬಳೆಗಳ ಮೇಲೆ 0% ಮೇಕಿಂಗ್ ಚಾರ್ಜಸ್. ಯುಗಾದಿಗೆ ಇಂದೇ ನಿಮ್ಮ ಫೇವರೇಟ್ ಜ್ಯುವೆಲ್ಲರಿ ಅನ್ನು ಬುಕ್ ಮಾಡಿ. ಚಂದುಕಾಕಾ ಸರಾಫ್ ಜುವೆಲ್ಸ್, ಅಥನಿ ಗೋಕಾಕ್, ಬೆಳಗಾವಿ. March 1-31 ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಯುಗಾದಿಯ ಪ್ರಯುಕ್ತ ಪ್ರಸ್ತುತಪಡಿಸುತ್ತಿದೆ. March 15 ಅನ್ಬೀಟಬಲ್ ಡೈಮಂಡ್ ಆಫರ್. ಡೈಮಂಡ್ ನೆಕ್ಲೆಸ್ ಮತ್ತು ಬಳೆಗಳ ಮೇಲೆ 0% ಮೇಕಿಂಗ್ ಚಾರ್ಜಸ್. ಯುಗಾದಿಗೆ ಇಂದೇ ನಿಮ್ಮ ಫೇವರೇಟ್ ಜ್ಯುವೆಲ್ಲರಿ ಅನ್ನು ಬುಕ್ ಮಾಡಿ. ಚಂದುಕಾಕಾ ಸರಾಫ್ ಜುವೆಲ್ಸ್, ಅಥನಿ ಗೋಕಾಕ್, ಬೆಳಗಾವಿ. March 1-31 ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್ ಸಿಪಿಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಗರ್ಮಿ ಕಿ ಛುಟ್ಟಿಯಾ ಯಾನಿ ಘೂಮ್ನಾ ಫಿರ್ನಾ ಔರ್ ಮೌಜ್ ಮಸ್ತಿ, ಪರ ಅತ್ಯಧಿಕ ಗರ್ಮಿ ಮೇ ಸಫರ್ ಕರ್ನೆ ಸೇ ಆಪ್ ಬಿಮಾರ್ ಹೋ ಸಕ್ತೆ ಹೈ. ಗರ್ಮಿಯೋ ಮೇ ಸಫರ್ ಕರ್ತೆ ಸಮಯ ಸಹಿ ಪ್ಯಾಕಿಂಗ್ ಕರೆ, ಹಲ್ಕೆ ರಂಗ್ ಕೆ ಆರಾಮದಾಯಕ ಕಪಡೆ, ಸಿರ್ ಢಕ್ನೆ ಕೆ ಲಿಯೆ ಟೋಪಿ, ಓಢ್ನಿ, ಗಮ್ಛಾ ಯಾ ಛಾತಾ, ಆಂಖೋ ಕಿ ಸುರಕ್ಷಾ ಕೆ ಲಿಯೆ ಕಾಲಾ ಚಶ್ಮಾ ಔರ್ ತ್ವಚಾ ಕೆ ಲಿಯೆ ಸನ್ಸ್ಕ್ರೀನ್, ಪಾನಿ ಕಿ ಬೋತಲ್ ತಥಾ ORS, ಥರ್ಮೋಮೀಟರ್ ಔರ್ ಜರೂರಿ ದವಾಯಿಯೋ ವಾಲಿ ಫಸ್ಟ್ ಏಡ್ ಕಿಟ್ ಲೇನಾ ನಾ ಭೂಲೆ. ಸಫರ್ ಕೆ ದೌರಾನ್ ಸಿರ್ಫ್ ತಾಜಾ ಬನಾಯಾ ಢಕಾ ಹುವಾ ಖಾನಾ ಖಾಯೆ, ಸಾಫ್ ಪಾನಿ ಔರ್ ಪ್ರಾಕೃತಿಕ ತರಲ್ ಪಿಯೆ. ತ್ವಚಾ ಪರ್ ಪಾನಿ ಛಿಟಕೆ ಸಿರ್ ಪೆ ಯಾ ಗಲೆ ಕೆ ಪೀಛೆ ಗೀಲಾ ಕಪಡಾ ರಖೆ. ಬಾಹರ್ ಕಾ ಸೈರ್ ಸಪಾಟಾ ದಿನ ಕೆ ಠಂಡೆ ಸಮಯ ಪೆ ಕರೆ, ಧೂಪ್ ಮೇ ಪಾರ್ಕ್ ಗಾಡಿ ಮೇ ಬಚ್ಚೋ ಯಾ ಪಾಲ್ತೂ ಜಾನವರೋ ಕೋ ನಾ ಛೋಡೆ, ಜಾಗರೂಕ್ ರಹೆ, ಸುರಕ್ಷಿತ ಸಫರ್ ಕಾ ಮಜಾ ದುಗ್ನಾ. NDMA ಎವಂ IIPHG ದ್ವಾರಾ ಜನಹಿತ್ ಮೇ ಜಾರಿ. ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ, ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೇಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿ ಬದಿ ಆಹಾರ ಮಳಿಗೆಗಳು, ಶಾಲೆ, ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 0800-333-5. March 1-31 ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 Nissan Magnite SUVಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. टीकाकरण हो समय पे यूविन पोर्टल करे सुनिश्चित, यूविन पर रजिस्टर कर टीकाकरण बने और आसान, कहीं भी टीका लगवाओ पाओ डिजिटल प्रमाण, एक क्लिक सुरक्षा की ओर, टीकाकरण की जानकारी यूविन पोर्टल पर आए, अगले क्लिक पर मिल जाए, यूविन को अपना कर जागरूक बन जाओ, टीकाकरण की जानकारी मोबाइल पर पाओ, क्लिक सुरक्षा की ओर। किसी घर के अंदर बालक अपाहिज न हो, गंभीर बीमारी का शिकार न हो और गरीब माँ बाप को बहुत बड़े आर्थिक बोझ का संकट बनना न पड़े, एक क्लिक सुरक्षा की.

ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸಿದ್ದೇಶ್ವರ ಸಣ್ಣಗುರಪ್ಪ ರೋಣದವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಸಮಗ್ರ ಕೃಷಿಯ ಅನುಭವ ಕುರಿತು ಸಿದ್ದೇಶ್ವರ ಸಣ್ಣಗುರಪ್ಪ ರೋಣದ್ ಅವರೊಡನೆ ಸಂದರ್ಶನ ಇದುವರೆಗೆ ಕೇಳಿದ್ರಿ. ಅವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಇಂದಿನ ಜನಪದ ಸಂಗೀತದಲ್ಲಿ ಧಾರವಾಡದ ಸದಾಶಿವ ಮಿರ್ಜಿ ಮತ್ತು ಸಂಗಡಿಗರಿಂದ ತತ್ವ ಪದ. ಕೋಡುಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡುಗನ ಕೋಳಿ ನುಂಗಿತ್ತ, ಕೋಡುಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡುಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದವಳ, ಆಡಲು ಬಂದ ಪಾತ್ರದವಳ ಮದ್ದಲೆ ನುಂಗಿತ್ತ ತಂಗಿ, ಕೋಡುಗನ ಕೋಳಿ ನುಂಗಿತ್ತ, ಕೋಡುಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡುಗನ ಕೋಳಿ ನುಂಗಿತ್ತ. ಒಳ್ಳು ಒನ್ಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳು ಒನ್ಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿ ಎನ್ನೆ, ಮೆಲ್ಲಲು ಬಂದ ಮುದುಕಿ ಎನ್ನೆ, ನೆಲ್ಲು ನುಂಗಿತ್ತ ತಂಗಿ, ಕೋಡುಗನ ಕೋಳಿ ನುಂಗಿತ್ತ, ಕೋಡುಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡುಗನ ಕೋಳಿ ನುಂಗಿತ್ತ. ಎತ್ತು ಜತ್ತಾಗಿ ನುಂಗಿ ಭತ್ತ ಬಾನವ ನುಂಗಿ, ಎತ್ತು ಜತ್ತಾಗಿ ನುಂಗಿ ಭತ್ತ ಬಾನವ ನುಂಗಿ, ಮುಕ್ಕುತ್ತಲಿರುವ ಅಣ್ಣನನ್ನ, ಮುಕ್ಕುತ್ತಲಿರುವ ಅಣ್ಣನನ್ನ ಮೇಳಿ ನುಂಗಿತ್ತ ತಂಗಿ, ಕೋಡುಗನ ಕೋಳಿ ನುಂಗಿತ್ತ, ಕೋಡುಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡುಗನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ, ನನ್ನನ್ನು ನುಂಗಿತ್ತ ತಂಗಿ, ಕೋಡುಗನ ಕೋಳಿ ನುಂಗಿತ್ತ, ಕೋಡುಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡುಗನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕೋಡುಗನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕೋಡುಗನ ಕೋಳಿ ನುಂಗಿತ್ತ. ತತ್ವಪದ ಕೇಳುತ್ತಿರುವಿರಿ. ಬೆಳೆಯೂತ ಮರವಾದೆ ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ, ಬಿದಿರು ನಾನಾರಿಗಲ್ಲಾದವಳು, ಬಿದಿರು ನಾನಾರಿಗಲ್ಲಾದವಳು, ಬಿದಿರು ನಾನಾರಿಗಲ್ಲಾದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ, ನಾನಾರಿಗಲ್ಲಾದವಳು, ಬಿದಿರು ನಾನಾರಿಗಲ್ಲಾದವಳು, ಬಿದಿರು ನಾನಾರಿಗಲ್ಲಾದವಳು. ಮುದುಕರಿಗೆ ಬಡಿಯಾದೆ ಮುತ್ಯಾಗ ಕೋಲಾದೆ, ಮುದುಕರಿಗೆ ಬಡಿಯಾದೆ ಮುತ್ಯಾಗ ಕೋಲಾದೆ, ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಬುಕ್ಕಿಯಾದೆ, ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಬುಕ್ಕಿಯಾದೆ, ನಾನಾರಿಗಲ್ಲಾದವಳು ಬಿದಿರು, ನಾನಾರಿಗಲ್ಲಾದವಳು ಬಿದಿರು, ನಾನಾರಿಗಲ್ಲಾದವಳು.